ಶ್ರೋತೃಗಳೇ, ಅನೇಕ ಜನ ಹೇಳ್ತಾರೆ ನಾವು ಈ ಕಸಬು ಮಾಡಿದರೆ ದುಡ್ಡು ಅಷ್ಟೊಂದು ಸಿಗಲಿಕ್ಕಿಲ್ಲ, ಆ ಉದ್ಯೋಗಕ್ಕೆ ಹೋದರೆ ಹೇರಳವಾಗಿ ದುಡ್ಡನ್ನು ಮಾಡಬಹುದು, ಸಾಕಷ್ಟು ಅಭಿವೃದ್ಧಿನ ಕಾಣಬಹುದು ಅಂತ ಅಂದ್ಕೊಂಡು ಪ್ರಸ್ತಾಪ ಮಾಡೋದಿದೆ. ಆದರೆ ದುಡ್ಡು ಬಂದಷ್ಟು ಜನ ಕೆಡ್ತಾರೆ ಅಂತ ಅಂದ್ಕೊಂಡು ಹಿರಿಯರು ಹೇಳೋ ಒಂದು ಸಂಗತಿಯನ್ನು ಮರಿಬಾರ್ದು. ಎಷ್ಟೋ ಮನೆತನಗಳಲ್ಲಿ ದುಡ್ಡು ಬಂದ ಬಳಿಕನೇ ಜನ ತಮ್ಮ ಸಂಸ್ಕಾರಗಳನ್ನು, ತಮ್ಮ ಗುಣಗಳನ್ನು, ತಮ್ಮ ವ್ಯವಸ್ಥೆಗಳನ್ನು ಬಹಳಷ್ಟು ಮಾರ್ಪಾಡು ಮಾಡಿಕೊಂಡು ಅವನತಿಯತ್ತ ಹೋಗಿರೋದನ್ನು ಕಾಣ್ತೀವಿ. ಒಂದು ಗಾದೆ ಇದೆ, ಬಡತನ ಬಂದಾಗ ಹಾಳಾದವರೇ ಇಲ್ಲ, ಶ್ರೀಮಂತಿಕೆ ಬಂದಾಗ ಹಾಳಾದವರೇ ಹೆಚ್ಚು ಅಂತ ಅಂದ್ಕೊಂಡು ನೋಡಿ, ನಮ್ಮ ಇತಿಮಿತಿಯಲ್ಲಿ ನಾವು ಜೀವನ ಮಾಡ್ತಾ ಹೋದರೆ ದುಡ್ಡು ಅಷ್ಟೊಂದು ಬೇಕಾಗೋದಿಲ್ಲ. ಅದರಲ್ಲೂ ಕೃಷಿಕರಿಗೆ ಎಷ್ಟೋ ಸಂದರ್ಭದಲ್ಲಿ ಹಣದ ಅಗತ್ಯತೆ ಬರೋದಿಲ್ಲ. ದಿನನಿತ್ಯದ ಬಳಕೆಗೆ ಬೇಕಾದ ಆಹಾರ ಧಾನ್ಯಗಳು, ಕಾಳು ಕಡಿ, ಹಣ್ಣು ಹಂಪಲಗಳು, ತರಕಾರಿಗಳನ್ನು ಬೆಳ್ಕೊಂಡ್ರೆ ಇನ್ಯಾಕೆ ದುಡ್ಡು ಅಲ್ವಾ? ಎಣ್ಣೆಗೂ ಮತ್ತಿತರ ಪದಾರ್ಥಕ್ಕೂ ನಮ್ಮಲ್ಲೇ ಅವಕಾಶಗಳಿದ್ದಾವೆ. ಈ ದೃಷ್ಟಿಯಲ್ಲಿ ದುಡ್ಡಿನ ಹಿಂದೆ ಹೋಗೋದಕ್ಕಿಂತ ದುಡ್ಡನ್ನು ಮಿತವಾಗಿ ಗಳಿಸುವ, ಅದನ್ನು ಉಳಿಸುವ ಆಲೋಚನೆಗಳನ್ನು ಕೈಗೊಳ್ತಾ ಸಂತೃಪ್ತಿಯನ್ನು ನಮ್ಮ ಜೊತೆಗೆ ಇಟ್ಕೊಂಡು ಹೋಗೋದು ಒಳ್ಳೆಯದಲ್ವಾ? ಕಾರ್ಯಕ್ರಮದ ಕೊನೆಯಲ್ಲಿ ಜಾನಪದ ಗೀತೆ, ಶಿಶುನಾಳ ಶರೀಫರ ಈ ಗೀತೆಗೆ ಧ್ವನಿ ಸಿ ಅಶ್ವಥ್. ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ದುಗ್ಗಾಣಿಗೆ ಹೆಡ್ಡನಾಗ ಬೇಡೋ ತಿಂದಿ ನೀ ಮಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ದುಡ್ಡು ಕೆಟ್ಟದ್ದು ಹೆಡ್ಡ ಮೂಢಾತ್ಮ, ದುಡ್ಡು ಕೆಟ್ಟದ್ದು ಹೆಡ್ಡ ಮೂಢಾತ್ಮ. ದೊಡ್ಡ ದೊಡ್ಡವರನ್ನೇ ಹೆಗ್ಗಾಲು ಇಡಿಸಿತು, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ಪೂಜೆಗೆ ಇಳಿಸಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ, ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆ ಕೊಡಿಸಿ. ನಿನ್ನನೆ ತಿಂದಿತ್ತು ಒಳಗ ಮೆಲ್ಲನೆ ಹಣ್ಣಗ ಮಾಡಿತ್ತು ಬೆಂಕಿಯ ಕಿಡಿಯ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ಮಣ್ಣು ರೊಕ್ಕ ತಕ್ಕಂತೆ ಬಳಸಲು ತೆರೆಸೀತು ಕಣ್ಣು, ಮುಕ್ಕಿಸೀತು ಮಣ್ಣು ರೊಕ್ಕ ತಕ್ಕಂತೆ ಬಳಸಲು ತೆರೆಸೀತು ಕಣ್ಣು. ಮುಕ್ಕುವ ಚಪಲ ಏಕಿನ್ನು, ಮುಕ್ಕುವ ಚಪಲ ಏಕಿನ್ನು, ಮುಕ್ಕಿ ಬಿಕ್ಕಲ್ಲು ಕುಡಿಸೀತು ನೀರನ್ನು, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ಆಸೆ ಬಿತ್ತು ಮನದ ಮಾರಿ ಕೊಂಟ್ಯಾಳೋ ಹುಡುಕುತ್ತ ನೂರೆಂಟು ಕೇರಿ, ಆಸೆ ಬಿತ್ತು ಮನದ ಮಾರಿ ಕೊಂಟ್ಯಾಳೋ ಹುಡುಕುತ್ತ ನೂರೆಂಟು ಕೇರಿ. ಕಾಸು ಕಾಸನ್ನು ಹೆಕ್ಕಿ, ಕಾಸು ಕಾಸನ್ನು ಹೆಕ್ಕಿ, ಮುಳಿ ಶಿಶುನಾಳ ದೀಶನ ಮರತಾಳು ಸೊಕ್ಕೀ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು, ದುಡ್ಡು ಕೆಟ್ಟದ್ದು, ದುಡ್ಡು ಕೆಟ್ಟದ್ದು ನೋಡಣ್ಣ, ದುಡ್ಡು ಕೆಟ್ಟದ್ದು ನೋಡಣ್ಣ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರೇ, ನಾಳಿನ ಕಾರ್ಯಕ್ರಮದಲ್ಲಿ 6:50ಕ್ಕೆ ಕೃಷಿರಂಗ ತೋಟಗಾರಿಕೆ ನೋಟುಗಳಿಕೆ ಮಾಲಿಕೆಯಲ್ಲಿ ಏಲಕ್ಕಿ ಸಸಿಗಳನ್ನು ಬೆಳೆಸುವ ಬಗ್ಗೆ ಡಾಕ್ಟರ್ ಹೊನ್ನಪ್ಪ ಆಸಂಗಿ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ತಮಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತಧ್ವನಿ ಕಿಸಾನವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ವಿಧಾನಸಭಾ ಚುನಾವಣೆಯ ಬಗ್ಗೆಯಲ್ಲಿ ಸೆಕ್ಟರ್ ಅಧಿಕಾರಿಗಳ ಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ನವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾಪಾಡಿಯಲ್ಲಿ ಇಂದು ನಡೆದು ಈ ಸಂದರ್ಭ ಮಾತನಾಡಿದ ಜಿಲ್ಲಾಧಿಕಾರಿಗ, ಪ್ರತಿಯೊಂದು ಚುನಾವಣೆಯಲ್ಲಿ ಸಹ ಹೊಸ ಹೊಸ ವಿಷಯಗ ಕಲಿಯಕ್ಕೆ ಇದ್ದದೆ, ಆದ್ದರಿಂದ ಅಧಿಕಾರಿಗ ಉದಾಸೀನ ಮಾಡದೆ ಶ್ರದ್ಧೆಯಿಂದ ಕರ್ತವ್ಯ ಮಾಡಕು. ಅವರವರ ವ್ಯಾಪ್ತಿಗೆ ಬರುವ ಎಲ್ಲ ಮತಗಟ್ಟೆಗಳಲ್ಲಿ ಶೌಚಾಲಯ, ಕುಡಿಯುವ ನೀರು, ಕರೆಂಟ್ ಸೇರಿದಂಗೆ ಅಗತ್ಯ ಮೂಲಭೂತ ಸೌಲಭ್ಯಗ ಉಟ್ಟ ಅಂತ ಖಾತ್ರಿ ಮಾಡಿಕೊಂಡು ಮಾಹಿತಿ ಕೊಡಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ನಂಜುಂಡೇಗೌಡ, ಚುನಾವಣಾಧಿಕಾರಿ ಯತೀಶ್ ಉಳ್ಳಾಲ್ ಸೇರಿದಂಗೆ ಅಧಿಕಾರಿಗ ಸಭೆಯಲ್ಲಿ ಹಾಜರಿದ್ದು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂಗೆ ಕೊಡಗು ಜಿಲ್ಲೆನ ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಗಳ ಕಡೆನ ಮತದಾರರ ಪಟ್ಟಿ ಪ್ರಕಟ ಆಗಿದ್ದು ಎಲ್ಲಾ ತಹಶೀಲ್ದಾರರ, ಉಪವಿಭಾಗಾಧಿಕಾರಿಗಳ, ಜಿಲ್ಲಾಧಿಕಾರಿಗಳ ಕಚೇರಿ, ಎಲ್ಲ ಮತಗಟ್ಟೆ ಸೇರಿದಂಗೆ ವೆಬ್ಸೈಟ್ಲಿ ಸಹ ಪ್ರಕಟ ಆಯಿತು. ಅದರ ಪ್ರಕಾರ ಈ ಸಲ ಜಿಲ್ಲೆನ 2 ವಿಧಾನಸಭಾ ಕ್ಷೇತ್ರಗಳಿಂದ 444,098 ಮತದಾರರಿದ್ದು ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 225,910, ಹಾಗೆ ವಿರಾಜಪೇಟೆಯಲ್ಲಿ 218,188 ಮತದಾರರು ಒಳ್ಳೋಂತ ಗೊತ್ತಾಯಿತು. ಜವಾಹರ್ ನವೋದಯ ವಿದ್ಯಾಲಯದ 6ನೇ ತರಗತಿ ಪ್ರವೇಶಕ್ಕೆ ಅರ್ಜಿ ಕರೆದಿದ್ದು 5ನೇ ಕ್ಲಾಸ್ಲಿ ಓದುತ್ತಿರುವ ಎಲ್ಲ ವಿದ್ಯಾರ್ಥಿಗ ಅರ್ಜಿ ಹಾಕುವಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ನವು ಕೇಳಿಕೊಂಡಳು. ಮಡಿಕೇರಿನ ಜಿಲ್ಲಾ ಪಂಚಾಯತ್ ಕೆಡಿಪಿ ಸಭಾಭಾಡಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗ, ನವೋದಯ ವಿದ್ಯಾಲಯ ಸರ್ಕಾರದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾಗಿದ್ದು ಇಲ್ಲಿ ಹಳ್ಳಿ ಮಕ್ಕಳಿಗೆ ಒಳ್ಳೆ ಅವಕಾಶಗ ಉಂಟು. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮದಲ್ಲಿರುವ ಜವಾಹರ್ ನವೋದಯ ವಿದ್ಯಾಲಯಲ್ಲಿ 80 ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅವಕಾಶ ಇದ್ದು ಎಲ್ಲ ವಿದ್ಯಾರ್ಥಿಗ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋಕು, ಗ್ರಾಮೀಣ ಬಡ ವಿದ್ಯಾರ್ಥಿಗ ಇದರ ಪ್ರಯೋಜನ ಪಡ್ಕೊಳಕು, ಈಗಂದನೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋದರಿಂದ ಮುಂದೆ ಇದು ಸಹಾಯ ಆದೆ, ಅಲ್ಲದೆ ನವೋದಯಲ್ಲಿ ಓದಿದ ಮಕ್ಕ ಬಹಳಷ್ಟು ಸಾಧನೆ ಮಾಡಿವೆ ಅಂತ ಹೇಳ್ದು, ಹಾಗೆ ಅರ್ಜಿ ಒಪ್ಪಿಸಿಕೆ ಈ ತಿಂಗಳ 31 ಕಡೆ ದಿನ ಅಂತ ಅವು ತಿಳಿಸಿದವು. ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇರೆ ಬೇರೆ ತರದ ಗಿಡಗಳ ಉತ್ಪಾದನೆ ಮಾರಾಟದ ಬಗ್ಗೆಲಿ ಉಚಿತ ತರಬೇತಿನ ಆಯೋಜನೆ ಮಾಡಿದ್ದು 30 ದಿನ ನಡೆಯುವ ತರಬೇತಿಲಿ ಉಚಿತ ಊಟ ವಸತಿ ಇದ್ದು ತರಬೇತಿ ಪಡ್ಕೊಂಬಕ್ಕೆ ಆಸಕ್ತಿ ಇರೋ ಇದೇ ತಿಂಗಳ 31ನೇ ತಾರೀಕಿನೊಳಗೆ ಹೆಸರು ನೋಂದಣಿ ಮಾಡಿಕೊಳ್ಳಕು. ಹೆಚ್ಚಿನ ಮಾಹಿತಿ ಬೇಕರೆ ಡಾಕ್ಟರ್ ಪ್ರಭಾಕರ್ ಕೃಷಿ ವಿಜ್ಞಾನ ಕೇಂದ್ರ ಇವರ ದೂರವಾಣಿ ಸಂಖ್ಯೆ 7259924293 ಪಡ್ಕೊಳ್ಳಕು. ಮಡಿಕೇರಿನ ECHS ಪಾಲಿಕ್ಲಿನಿಕ್ಲಿ ಇದೇ ತಾರೀಕು 11ರಿಂದ 13ನೇ ತಾರೀಕು ಮುಟ್ಟ ವೈದ್ಯರು ಇರುದುಲೆ. ಹಾಗೆ 14ನೇ ತಾರೀಕು ಪಾಲಿಕ್ಲಿನಿಕ್ಗೆ ಸಂಕ್ರಾಂತಿನ ಬಗೆಯಲ್ಲಿ ರಜೆ ಉಟ್ಟು ಅಂತ ECHSನ ಪ್ರಕಟಣೆಯಲ್ಲಿ ತಿಳಿಸ್ಯಳು. ಸೋಮವಾರಪೇಟೆಯಲ್ಲಿ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಜಯಂತ್ಯೋತ್ಸವ ಸಮಿತಿನ ಕಡೆಯಿಂದ ನಾಳ್ದು ಸೋಮವಾರ 9ನೇ ತಾರೀಕು ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿ ಬಸ್ಸು ನಿಲ್ದಾಣ ಇದರ ಉದ್ಘಾಟನೆ ಮತ್ತು ಗುರುವಂದನಾ ಕಾರ್ಯಕ್ರಮ ನಡೆದಿದೆ. ಮಡಿಕೇರಿನ ಮ್ಯಾನ್ಸ್ ಕಾಂಪೌಂಡ್ ಕ್ಲಬ್ನ ಕಡೆಯಿಂದ ಜಿಲ್ಲಾ ಆಟದ ಬಾಣೆಯಲ್ಲಿ ಆಯೋಜನೆ ಮಾಡಿರುವ ಜಿಲ್ಲಾ ಮಟ್ಟದ 5+2 ಆಟಗಾರರ ಫುಟ್ಬಾಲ್ ಪೈಪೋಟಿಗೆ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಸಹಾಯಕ ನಿರ್ದೇಶಕಿ ವಿಸ್ಮಯಿ ಚಾಲನೆ ಕೊಟ್ಟು ಮತ್ತೆ ಮಾತಾಡಿದ ಅವು, NCC ಕ್ಲಬ್ ಸುಮಾರು ವರ್ಷದ ಫುಟ್ಬಾಲ್ ಆಟಗಾರರನ್ನ ಪ್ರೋತ್ಸಾಹ ಕೊಟ್ಟುಕೊಂಡು ಬಂದಿದ್ದು ಮುಂದಿನ ದಿನಗಳಲ್ಲಿ ಇಲಾಖೆನ ಕಡೆಯಿಂದ ಎಲ್ಲಾ ತರದ ಸಹಕಾರ ಕೊಟ್ಟವೆ ಅಂತ ಹೇಳಿದವು. ಕಾರ್ಯಕ್ರಮದಲ್ಲಿ ಕ್ಲಬ್ನ ಅಧ್ಯಕ್ಷರು ಆಟಗಾರರು ಪದಾಧಿಕಾರಿಗ ಹಾಜರಿದ್ದವು. ಕೊಡಗು ಜಿಲ್ಲೆಗೆ ಅಗತ್ಯ ಬೇಕಾಗಿರುವ 450 ಹಾಸಿಗೆಗಳ ಸಾಮರ್ಥ್ಯದ ಆಸ್ಪತ್ರೆ ಕಟ್ಟಡದ ಕೆಲಸಗ ಚುರುಕಾಗಿ ನಡೀತಿದ್ದು ಎ ಬ್ಲಾಕ್ಲಿ 75% ಮತ್ತೆ ಬಿ ಬ್ಲಾಕ್ಲಿ 80% ಕಾಮಗಾರಿ ಮುಗ್ದಿದ್ದು ಫೆಬ್ರವರಿ ತಿಂಗಳಲ್ಲಿ ಆಸ್ಪತ್ರೆ ಸಾರ್ವಜನಿಕರ ಸೇವೆಗೆ ಸಿಕ್ಕಿದೆ ಅಂತ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಡೀನ್ ಡಾಕ್ಟರ್ ಕಳ್ಳಿಚಂಡ ಕಾರ್ಯಪ್ಪನವು ತಿಳಿಸಿದಳು. ಕೊಡಗು ಪ್ರೆಸ್ ಕ್ಲಬ್ ಪೊನ್ನಂಪೇಟೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೆ ಗೋಣಿಕೊಪ್ಪ ಕಾಲ್ಸ್ನ ಕೂಡುಕೂಟಲಿ ಕಾಲ್ಸ್ನ ಸಭಾಬಾಡಲಿ ಪ್ರೆಸ್ ಕ್ಲಬ್ನ ಬೆಳ್ಳಿ ಹಬ್ಬಕ್ಕೆ ಸಂಭ್ರಮದ ಚಾಲನೆ ಸಿಕ್ಕಿತ್ತು. ಉದ್ಘಾಟನಾ ಜಂಬರಲ್ಲಿ ಬೆಳ್ಳಿ ಹಬ್ಬದ ಲಾಂಛನ ಅನಾವರಣ ಅಂತಾರಾಷ್ಟ್ರೀಯ ಅಥ್ಲೀಟ್ ಅರ್ಜುನ್ ದೇವಯ್ಯನವು ಮಾಡಿದ್ದು ಕೊಡಗು ಪ್ರೆಸ್ ಕ್ಲಬ್ನ ಬೆಳ್ಳಿ ಹಬ್ಬದ ಆಚರಣಾ ಸಮಿತಿನ ಮಹಾಪೋಷಕ ಜಿ ರಾಜೇಂದ್ರನವು ಚಿತ್ರಕಲಾ ಪೈಪೋಟಿನ ಉದ್ಘಾಟನೆ ಮಾಡಿದ್ದು. ಸಮಾರೋಪ ಜಂಬರಲ್ಲಿ ಭಾಗವಹಿಸಿ ಮಾತಾಡಿದ ಶಾಸಕ ಕೊಂಬಾರನ ಜಿ ಬೋಪಯ್ಯನವು ಕೊಡಗು ಪ್ರೆಸ್ ಕ್ಲಬ್ ಬೆಳ್ಳಿ ಮಹೋತ್ಸವ ಆಚರಿಸುತ್ತಿರುವುದು ಹೆಮ್ಮೆನ ಸಂಗತಿ ಅಂತ ಹೇಳಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಈಗ ಜಾಹೀರಾತುಗಳು. ಕಳೆದ December 23ಕ್ಕೆ ನಿಧನರಾದ ಹೊಸಗುತ್ತಿ ಗ್ರಾಮದ ನಿವಾಸಿ ಕುಶಾಲನಗರ ಗುಮ್ಮನಕೊಲ್ಲಿ ಗ್ರಾಮದಲ್ಲಿ ವಾಸ ಇರುವ ಮಾಜಿ ಸೈನಿಕ ಯಡಿಕೇರಿ ಪಿ ರವಿ ಅವರ ತಿಥಿ ಕರ್ಮಾಂತರ ಇದೇ 8ಕ್ಕೆ ಐತವಾರ ಮಧ್ಯಾಹ್ನ 12 ಗಂಟೆಗೆ ಹೊಸಗುತ್ತಿ ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆದಿದೆ. ಕಾಗದ ಸಿಕ್ಕದ ಮನೆಯು ಊರವು ನೆಂಟರಿಷ್ಟರೆಲ್ಲ ಬಂದು ಸಹಕರಿಸಕುತ್ತ ಮೃತರ ಹೆಣ್ಣು ಪಾರ್ವತಿ ಮತ್ತೆ ಮಕ್ಕ ಕೇಳಿಕೊಂಡಳು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನೂತನ ಯುಗಕ್ಕೆ ಹೊಳಪು ನೀಡುತ್ತಿರುವ ಡೈಮಂಡ್ ಆಭರಣಗಳ ಅತಿ ನೂತನ ಡಿಸೈನ್ಸ್ ಮೈಸೂರಿನ ತನಿಷ್ನಲ್ಲಿ. ನೀವು ಖರೀದಿಸುವ ಡೈಮಂಡ್ ಆಭರಣಗಳ ಮೌಲ್ಯದ ಮೇಲೆ ಇದೀಗ up to 20% ಆಫ್. ಇದಲ್ಲದೆ ಇನ್ನೂ ಹಲವು ಆಕರ್ಷಕ ಕೊಡುಗೆಗಳು ನಿಮಗಾಗಿ. ಕಂಡೀಷನ್ ಸಪ್ಲೈ. ಸಂಭ್ರಮಗಳಿಗೆ ಮತ್ತಷ್ಟು ಹೊಳಪು ನೀಡಲಿದೆ ತನಿಷ್ಕ್ನ ವಜ್ರಾಭರಣಗಳು. ತನಿಷ್ಕ್ ನಿಯರ್ ಸಬರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರ್. ಕೊಡಗಿನ ಹೆಸರಾಂತ ಭಾರತೀಯ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ.